ಅಲ್ಲಿವರೆಗೂ ಕಳಿಸ್ತೀವಿ. ನಾವೇನು ಹೋಗಿ ಕಳಿಸಲ್ಲ, ಬಸ್ಸಿಗಿಟ್ಟು ಫೋನ್ ನಂಬರ್ ಬರೆದು ಕಳಿಸಿದ್ರೆ ಒಂದು 50 ರೂಪಾಯಿ ಕೊಟ್ಟರೆ ಹೋಗಿ ಅಲ್ಲಿಗೆ ರೀಚ್ ಆಗುತ್ತೆ, ಅವರು ಫೋನ್ ಪೇ ಮಾಡ್ತಾರೆ. ಆ ದೃಷ್ಟಿಯಿಂದ ಅದಕ್ಕೆ ಒಂದು ವರ್ಷಕ್ಕೆ ನಮಗೆ 1.5-2 ಲಕ್ಷ ರೂಪಾಯಿ ಅದೇ ಖರ್ಚು ಕಳೆದು. ಮನೆಯಾಗಿ ಹೆಣ್ಣು ಮಕ್ಕಳೇ ಕೆಲಸ ಮಾಡ್ತಾರೆ, ನಾವು ಒಂದು ಪ್ಯಾಕ್ ಕವರ್ ಮಾಡಿದರೆ 5 ರೂಪಾಯಿ ನಮ್ಮನೆ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ, ಹಂಗೆ ಕರೆದ್ರೆ ಬರಲ್ಲ ಅವರು ಅಂತೇಳಿ 2 ಗಂಟೆಗೆ 50 ಪ್ಯಾಕ್ ತುಂಬುತ್ತಾರೆ ಅವ್ರು ಮಶ್ರೂಮ್ ಪ್ಯಾಕೆಟ್ನ. 250 ರೂಪಾಯಿ ದುಡ್ಡಾಯ್ತು. ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಮಾಡ್ಕೊಂಡರೆ, ಸ್ತ್ರೀಶಕ್ತಿ ಸಂಘಗಳನ್ನು ಮಾಡ್ಕೊಂಡರೆ, ನಮ್ಮ ಪಾಕೆಟ್ ಮನಿಯನ್ನು ಅವ್ರು ಕೇಳೋದಿಲ್ಲ. ಆ ದುಡ್ಡು ಅವರಿಗೆ ಆಗತ್ತೆ, ಕೆಲಸನೂ ಮಾಡಿದಂಗಾಯ್ತು, ಅವ್ರಿಗೆ ಹಣನೂ ಆಯಿತು. ಈ ರೀತಿ ನಾವು ಹೆಣ್ಮಕ್ಳನ್ನು ಪ್ರೇರೇಪಿಸದೆ ಹೋದರೆ ನಾವು ಕೃಷಿ ಮಾಡೋಕ್ಕಾಗಲ್ಲ. ಕೃಷಿಗೊಂದು ಸ್ಲೋಗನ್ ಇದೆ, ನೀನು ಸಹಾಯ ನಿಮ್ಮ ಅಪ್ಪ ಸಹಾಯ ಮನಮಂದೆಲ್ಲ ಸಹಾಯ ಅಂತ. ಅದನ್ನು ನಾನು ಸ್ವಲ್ಪ ಪರಿವರ್ತನೆ ಮಾಡಿದ್ದೀನಿ. ನಿನ್ನ ಸಹಾಯ, ಮನೆ ಮಂದಿಯ ಸಹಾಯ, ನಿಮ್ಮ ಅಪ್ಪನ ಸಹಾಯ, ಮಕ್ಕಳ ಸಹಾಯ, ಇದರೆಲ್ಲರ ಸಹಾಯ ಇದ್ದರೆ ವ್ಯವಸಾಯದಲ್ಲಿ ಯಾವ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವನಿಗಿಂತನೂ ಕೂಡ ಉತ್ತಮವಾದ ಜೀವನವನ್ನು ನಡೆಸಬಹುದು. ಅದು ಉತ್ತಮವಾದ ಜೀವನ ಅಂತಂದರೆ ಯಾರಿಗೂ ಈಲ್ಡ್ ಆಗದೇ ಇರುವಂಥ ಜೀವನ, ಸ್ವಾಭಿಮಾನಿ ಜೀವನ, ಮೋಸ ಮಾಡದೇ ಇರತಕ್ಕಂಥ ಜೀವನ. ಬೇರೆ ಯಾವುದ್ರಲ್ಲಿ ಬೇಕಾದ್ರೂ ಮೋಸ ನಡೀಬೋದು, ಕೃಷಿಯಲ್ಲಿ ಮಾತ್ರ ಮೋಸ ಮಾಡಲ್ಲ. ನಾವು ಒಬ್ಬರು ಊಟ ಮಾಡೋದಲ್ಲ, ಎಲ್ಲರಿಗೂ ಊಟ ಮಾಡಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ನ ಬೇಕು, ನೀರು ಬೇಕು. ಆ ದೃಷ್ಟಿಯಿಂದ ಇದನ್ನೇ ನಂಬಿ ನಾನು ಬಹಳ ಚೆನ್ನಾಗಿ ಓದ್ತಾ ಇದ್ದೆ, PUC ಸೆಕೆಂಡ್ ಕ್ಲಾಸ್. ನಾನು ಮನೆತನದ ಅನಿವಾರ್ಯ ಕಾರಣಕ್ಕಾಗಿ ಕೃಷಿಗೆ ಬಂದೆ. ಕೃಷಿಗೆ ಬಂದ ಮೇಲೆ ಯಾವುದ್ರಲ್ಲಾದ್ರೂ ಕೂಡ ಒಂದು ಸಾಧನೆ ಮಾಡಬೇಕು ಅಂತೇಳಿ, ನಮ್ಮ ತಂದೆದು 3 ಎಕರೆ ಜಮೀನು, 7 ಜನ ಮಕ್ಕಳು ನಾವು. ನಾನು ಕೃಷಿಗೆ ಬಂದ ಮೇಲೆ 35 ಎಕರೆ ಜಮೀನನ್ನು ಕೊಂಡು 20 ಎಕರೆ ಅಡಿಕೆ ತೋಟ ಮಾಡಿ, 10 ಎಕರೆನಲ್ಲಿ ಭತ್ತ, 5 ಎಕರೆನಲ್ಲಿ ತರಕಾರಿ ರಾಗಿ ಜೋಳ ಇವನ್ನು ಬೆಳ್ಕೊಂಡು ನಮ್ಮ ಮನೆಗೆ ಏನು ಬೇಕೋ ಅದನ್ನೆಲ್ಲದನ್ನು ಕೂಡ ಬೆಳೀತಾ ಇದ್ದೀವಿ. ಈಗ ಶರಣಪ್ಪರೇ, ನೀವು ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ನಾವು ಇತ್ತೀಚೆಗೆ ನೋಡಿದಾಗ ಸಾಕಷ್ಟು ಜನ ರೈತರು ಏಕ ಬೆಳೆ ಪದ್ಧತಿ ಅಳವಡಿಸ್ಕೊಂತಾರೆ, ಪೂರ್ತಿ ಅಡಿಕೆ ಹಾಕಿಬಿಡ್ತಾರೆ, ಇಲ್ಲ ಪೂರ್ತಿ ಈರುಳ್ಳಿ ಹಾಕ್ತಾರೆ, ಇಲ್ಲ ಪೂರ್ತಿ ಟೊಮೊಟೊ ಹಾಕ್ತಾರೆ. ನೀವು ಈ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ರ, ಈ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಅಥವಾ ಈ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ಏನು ಅನುಕೂಲ ಅಂತೀರ? ಒಂದು ಬೆಳೆ ಬೆಳೀತಕ್ಕಂಥವನು ಕೃಷಿಕ ಅಲ್ಲ, ಅವನು ಬೆಳೆಗಾರ. ಅಡಿಕೆ ಬೆಳೆಯವನು ಅಡಿಕೆ ಬೆಳೆಗಾರ. ನಮ್ಮ ರೈತರು ಮಾಡತಕ್ಕಂಥ ತಪ್ಪದೆಯ, ಟೊಮೊಟೊ ಬೆಳೆ ರೇಟ್ ಜಾಸ್ತಿ ಆಯ್ತು ಅಂದ ತಕ್ಷಣ 8-10 ರೈತರು ಟೊಮೊಟೊ ಬೆಳೆ ಮಾಡ್ತಾರೆ. ಜಾಸ್ತಿ ಬೆಳೆ ಬಂದಾಗ ಮಾರುಕಟ್ಟೆ ದರ ಕಡಿಮೆ ಆಗುತ್ತೆ, ರೋಡಲ್ಲಿ ಚೆಲ್ಲಿ ಬರ್ತಾರೆ ಅಲ್ವಾ. ಆ ಕಾರಣದಿಂದ ಒಂದು ಬೆಳೆಯನ್ನು ಬೆಳೀಬಾರ್ದು. ಎಲ್ಲ ಬೆಳೆಗಳನ್ನು ಬೆಳೆದ್ರೆ ಒಂದು ಬೆಳೆ ಮಾರ್ಕೆಟ್ ಬಿದ್ದರೂ ಕೂಡ ಇನ್ನೊಂದು ಬೆಳೆ ನಮ್ಮನ್ನು ಕೈ ಹಿಡಿತದೆ. ವಾಣಿಜ್ಯ ಬೆಳೆಗಳು, ಈಗ ನಾವು ರೈತರು ಏನು ಮಾಡಬೇಕು ಅಂತ ಹೇಳಿದರೆ, ದಿನ ಬರೋ ದುಡ್ಡಿನ ಬೆಳೆ ಬೆಳೀಬೇಕು. ದಿವಸ ಬರೋ ದುಡ್ಡು, ದಿವಸ ಬರೋ ದುಡ್ಡು ಯಾವುದು? ಹೂವು, ತರಕಾರಿ, ಹಾಲು. ವಾರಕ್ಕೆ ಬರೋದು ಮಾಡಬೇಕು. ವಾರಕ್ಕೆ ಬರೋದು ಯಾವುದು? ಹಾಲಿನ ದುಡ್ಡು ವಾರಕ್ಕೆ ಒಂದು ಸಾರಿ ಬರುತ್ತೆ ಅಲ್ವಾ. ತಿಂಗಳಿಗೆ ಬರೋ ದುಡ್ಡು, 6 ತಿಂಗಳಿಗೆ ಬರೋ ದುಡ್ಡು, ವರ್ಷಕ್ಕೆ ಬರೋ ದುಡ್ಡು, 10 ವರ್ಷಕ್ಕೆ ಬರೋ ದುಡ್ಡು. 10 ವರ್ಷಕ್ಕೆ ಬರೋದು ಅಡಿಕೆ, ತೆಂಗು, ಇವು ವಾಣಿಜ್ಯ ಬೆಳೆಗಳು. ಹಿಂಗೆ ನಾವು ಆಯಾ ಕಾಲಕ್ಕೆ ನಮಗೆ 50 ರೂಪಾಯಿ ಬೇಕು ಅಂದರೆ ಯಾರ ಥರನಾದ್ರು ಸಾಲ ಕೇಳಬೇಕು. ನಾನು ಮಶ್ರೂಮ್ ಬೆಳೆಯೋದ್ರಿಂದ 200 ಗ್ರಾಮ್ ನಾನು ಮಶ್ರೂಮ್ ಬೆಳೆದೆ ಅಂತಂದರೆ 50 ರೂಪಾಯಿ ನನಗೆ ಸಿಗುತ್ತೆ, ನಾನು ಸಾಲದಿಂದ ವಿಮುಕ್ತಿ ಆಗ್ತೀನಿ ಅಲ್ವಾ. ಆ ದೃಷ್ಟಿಯಿಂದ ನಾವು ರಾಸಾಯನಿಕಗಳನ್ನು ಬಳಸಿ, ಸ್ವಾಮಿನಾಥನ್ ಅಂತಕ್ಕಂಥ ಭಾರತದ ಆರ್ಥಿಕ ಆಹಾರ ಭದ್ರತೆಗೋಸ್ಕರ ಸಂಕರ ಬೀಜಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು ತಂದು ಭಾರತೀಯ ಜನಸಂಖ್ಯೆಗೆ ಆಧಾರದ ಮೇಲೆ ಆಹಾರ ಭದ್ರತೆಯನ್ನು ಮಾಡಲಿಕ್ಕೋಸ್ಕರ ಇವನನ್ನು ತಂದರು. ತಂದು ತಪ್ಪು ಅಂತಲ್ಲ, ಆದರೆ ಅದನ್ನು ಯಥೇಚ್ಛವಾಗಿ ಬಳಸಿ ಭೂಮಿಯ ಮೇಲೆ ನಾವು ಅತ್ಯಾಚಾರ ಮಾಡಿದ್ದೀವಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆ ದೃಷ್ಟಿಯಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು, ಶಿಫಾರಸ್ ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು ಬಳಸಬೇಕು. ಆ ಪದ್ಧತಿಗಳನ್ನೆಲ್ಲವನ್ನೂ ಅಳವಡಿಸಿಕೊಂಡು ವೈಜ್ಞಾನಿಕ ದೃಷ್ಟಿಯಿಂದನೂ ಯೋಚನೆ ಮಾಡಿ, ಸಾಂಪ್ರದಾಯಿಕ ದೃಷ್ಟಿಯಿಂದನೂ ಯೋಚನೆ ಮಾಡಿ, ನೇಗಿಲಿನ ಉಳುಮೆಯಿಂದ, ಟ್ರ್ಯಾಕ್ಟರ್ನ ಉಳುಮೆಯಿಂದ ಯೋಚನೆ ಮಾಡಿ, ನನ್ನ ಅನುಭವದಲ್ಲಿ ಒಂದು ಮಾತು ಹೇಳೋದಾದರೆ, ಎತ್ತಿನ ಬೇಸಾಯದಲ್ಲಿ ಸಮನಾಗಿ ಉಳುಮೆ ಮಾಡಿದಂಥ ಉಳುಮೆಯನ್ನು ಟ್ರ್ಯಾಕ್ಟರ್ನಲ್ಲಿ ಮಾಡಲಿಕ್ಕಾಗಲ್ಲ. ಗಾಳಿ ಸುತ್ತರಿತು ಅಂದ ತಕ್ಷಣ ಅಡಿರಲಿಕ್ಕೆ ಎತ್ತೀವಿ. ಎತ್ತಿನಲ್ಲಿ ಬೇಸಾಯ ಮಾಡುವಾಗ ಒಂದು ಸಾರಿ ಊಡಿದರೆ ಆ ಹೊಲ ಮುಗಿಯೋ ತನಕ ಒಂದೇ ಹದಕ್ಕೆ ಜಮೀನನ್ನು ಹದ ಮಾಡ್ತಾ ಇದ್ವಿ. ಈ ಕೃಷಿಯಲ್ಲಿ ವಾರ್ಷಿಕ ಬೆಳೆಗಳು ಅಂತ ಬರ್ತವೆ, ಅಗ್ರಿಕಲ್ಚರ್ ಅಂತ ಕರಿತೀವಿ ಅದನ್ನು. ಅಗ್ರಿಕಲ್ಚರ್ ಬೆಳೆಗೆ ವ್ಯವಸಾಯ ಮಾಡತಕ್ಕಂಥದ್ದು ಯೋಗ್ಯ, ಭೂಮಿಯನ್ನು ಹದ ಮಾಡಬೇಕು. ಹಾರ್ಟಿಕಲ್ಚರ್ಗೆ ಉಳುಮೆ ಮಾಡುವಂಥ ಅವಶ್ಯಕತೆ ಇಲ್ಲ, ಇದು ನನ್ನ ಅನುಭವ. ಜೀರೋ ಕಲ್ಟಿವೇಷನ್ ಅಂತ ಇಂಗ್ಲೀಷ್ನಾಗ ಹೇಳ್ತಾರೆ, ಅದಲ್ಲ. ಹುಲ್ಲಿಗೆ ಎಷ್ಟು ದಿವಸ ಆಯುಷ್ಯ? 3 ತಿಂಗಳು. 3 ತಿಂಗಳಾದ್ಮೇಲೆ ಮತ್ತೆ ಬೀಳುತ್ತೆ, ಅದೇ ಕಸುವಾಗುತ್ತೆ, ಮತ್ತೆ ಹುಲ್ಲು ಬೆಳೀತದೆ, ಮತ್ತೆ ಬೀಳುತ್ತೆ. ವಾಣಿಜ್ಯ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ಜಮೀನನ್ನು ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಅನುಭವ ಇದು.

ಮನಸಾದೇ ಜೋಗಿ ನಿನ್ನಲ್ಲಿ ನನಗೆ ಮನಸಾದಿ ನಿನ್ನಲ್ಲಿ ನನಗೆ ಮನಸಾದಿ ನಿನ್ನಲ್ಲಿ